ಇದು ಆಕಾಶವಾಣಿ ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಹರ್ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवर. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳುವ ನಮ್ಮ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಮಿತ್ರರೇ, ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೃಷಿ ಅನುಭವ ಕುರಿತು ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು ಚಿಲಕಮುಖಿ ಗ್ರಾಮದ ರೈತರಾದ ಶ್ರೀ ಸೋಮಣ್ಣ ಗೋನಾಳ್ ಅವರೊಂದಿಗೆ ಸಂದರ್ಶನವನ್ನ ಕೇಳುವಿರಿ. ಆನಂತರ ಕೃಷಿ ಗೀತೆಗಳು ಸಹ ಪ್ರಸಾರವಾಗಲಿವೆ. ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ. ಹಾಗಾದ್ರೆ ಪ್ರಾರಂಭ ಮಾಡೇ ಬಿಡೋಣ ಕಾರ್ಯಕ್ರಮವನ್ನ. ಕೃಷಿ ಅನುಭವ ಕುರಿತು ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು ಚಿಲಕಮುಖಿ ಗ್ರಾಮದ ರೈತರಾದ ಶ್ರೀ ಸೋಮಣ್ಣ ಗೋನಾಳ್ ಅವರೊಂದಿಗೆ ಸಂದರ್ಶನದೊಂದಿಗೆ. ಅದಕ್ಕೂ ಮುನ್ನ ಒಂದು ವಾಣಿಜ್ಯ ಪ್ರಕಟಣೆ. ಓಹೋಹೋ, ಎಲ್ಲಿಗೆ ಹೊರಟೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ಕೆ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ಚಿಲಕಮುಖಿ ಗ್ರಾಮದ ರೈತರಾಗಿರ್ತಕ್ಕಂಥ ಸೋಮಣ್ಣ ಗೋನಾಳ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ತಮ್ಮ ಕೃಷಿಯ ಅನುಭವಗಳನ್ನು ಇವತ್ತು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ಅವರನ್ನು ಮಾತನಾಡಿಸೋಣ. ನಮಸ್ಕಾರ ಸೋಮಣ್ಣ ಅವರೇ. ನಮಸ್ಕಾರ ಸರ್. ಸೋಮಣ್ಣ ಅವರೇ, ನೀವು ಏನೇನು ಕೃಷಿ ಮಾಡ್ತಾ ಇದ್ದೀರಿ? ಸರ್, ನಮ್ದು 2.5 ಎಕರೆ ಮಳೆಯಾಶ್ರಿತ ಜಮೀನ್ ಐತೆ ಸರ್. ಅದರಲ್ಲಿ ಹೋದ ವರ್ಷದಿಂದ ತೊಗರಿ ಹಾಕಕತ್ತೀನಿ ಸರ್, ಜಾಸ್ತಿ ಹೈಬ್ರಿಡ್ ತೊಗರಿ ಹಾಕಕತ್ತೀನಿ ಸರ್. ಮೊದಲೆಲ್ಲ ಏನ್ ಬೆಳಿತಾ ಇದ್ರಿ? ಮೊದಲೆಲ್ಲ ಮತ್ತೆ ಸಜ್ಜಿ, ಮೆಕ್ಕೆಜೋಳ ನಾವು ಅಂತೇಳಿ. ಈಗ ಇತ್ತಿತ್ತಲಾಗಿ ಮಳೆ ಕಡಿಮೆ ಆದಲ್ಲಿದ್ದ ಕೂರ್ಗಿ ಭತ್ತನ ಹಾಕದ್ ಬಿಟ್ಟಿವಿ ಸರ್. ಅದ ಮಳೆ ಜಾಸ್ತಿ ಆದಾಗ ಹಾಕಿರ್ತದ ಸರ್, ಯಾವ್ದಾರು ಬ್ಯಾರೆ ಭತ್ತ ಹಾಕ್ತು ಆಗತ್ತ ಸರ್. ಒಂದು ಮಳೆ ಜಾಸ್ತಿ ಆದಾಗ ಆಗತ್ತೆ ಸರ್, ಮಳೆ ಕಡಿಮೆ ಆದಾಗ ಆಗಲ್ಲ ಸರ್. ಕೂರ್ಗಿ ಭತ್ತಕ್ಕೆ ಹೆಚ್ಚು ನೀರಿನ ಅಗತ್ಯ ಇದೆಯಾ? ಹೌದು ಸರ್, ಒಂದ್ ಸರ್ತಿ ಆದ್ರೆ ಒಂದು ದೊಡ್ಡ ಮಳೆ ಆಗಿ ತೇವಾಂಶ ಜಾಸ್ತಿ 2 ಬಾಳು ನೀರು ನಿಂದಿರ್ಬೇಕು ಸರ್ ಭತ್ತದಲ್ಲಿ. ಹೌದಾ? ಅಂದಾಗ ಅದು ಸ್ವಲ್ಪ ಇಳುವರಿ ಬರಕ್ ಚಾನ್ಸ್ ಆಗುತ್ತೆ ಸರ್, ಇಲ್ಲಾಂದ್ರೆ ಜೋಳ ಆಗ್ಬಿಡುತ್ತೆ ಸರ್ ಎಲ್ಲ ಭತ್ತ. ಈ ಭತ್ತ ಬೆಳೆಯೋದ್ರಲ್ಲಿ ಶ್ರೀ ಪದ್ಧತಿ ಅಂತ ಒಂದು ಪದ್ಧತಿ ಇದೆ, ನೀರಿನ ಕಡಿಮೆ ಪ್ರಮಾಣದಲ್ಲಿ ಇದ್ರೂ ಸಹಿತ ಶ್ರೀ ಪದ್ಧತಿಯಲ್ಲಿ. ಆ ಪದ್ಧತಿ ಇಲ್ಲಿ ಏನಾದರೂ ಪ್ರಯೋಗ ಮಾಡಿದಾರ ಯಾರಾದರೂ? ಇಲ್ಲ ಸರ್, ಆ ಥರ ಪದ್ಧತಿ ಇನ್ನ ಇಲ್ಲಿ ಬಳಕೆಗೆ ಬಂದಿಲ್ಲ ಸರ್. ಆದ್ರೆ ಕೃಷಿ ಇದು ರೈತ ಸಂಪರ್ಕ ಕೇಂದ್ರದಾಗೆಲ್ಲ ಮಾಹಿತಿ ಹೇಳ್ತಾರೆ ಸರ್ ಅವರು. ಎಂದ್ರೆ ಸರ್ ಈಗೇನು ಭತ್ತ ಹಚ್ತಾರಲ್ಲ ಸರ್, ಭತ್ತ ಹಚ್ಚಿ ಅದ್ರೊಳಗೆ ಬೆಳಿತಾರಲ್ಲ ಸರ್, ಅದು ನೀರಾವರಿಗೆ ಅನುಕೂಲ ಸರ್ ಅದು ಆ ಪದ್ಧತಿ. ಯಾಕಂದ್ರೆ ಅದು ಕುಸ್ಕಿ ಬೆಳೆಯಲ್ಲಿ ಅದು ಆ ಪದ್ಧತಿ ಅನುಸರಿಸೋಕ್ಕಾಗಲ್ಲ ಸರ್ ಜಾಸ್ತಿ, ಯಾಕಂದ್ರೆ ಮಳೆ ಆಶ್ರಿತ ಭತ್ತ ಆಗುತ್ತಲ್ಲ ಸರ್ ಅದು. ಈಗ ನಿಮ್ಮದು ಭೂಮಿ ಸಂಪೂರ್ಣವಾಗಿ ಮಳೆ ಆಶ್ರಿತನ? ಹೌದೌದು ಸರ್, 2.5 ಎಕರೆನೂ ಮಳೆ ಆಶ್ರಿತನ ಸರ್. ಹಿಂದೆ ನೀವೆಲ್ಲ ಬಹು ಬೆಳೆ ಪದ್ಧತಿಯನ್ನೇ ಆಶ್ರಯಿಸ್ಕೊಂಡಿದ್ರಿ, ಈಗ ಏಕ ಬೆಳೆಗೆ ಬಂದಿದ್ದೀರಿ. ಯಾಕೆ ಹೀಗೆ ಅಂದರೆ, ಒಂದು ಬಹು ಬೆಳೆ ಪದ್ಧತಿಯಿಂದ ವಾತಾವರಣಕ್ಕೂ ಮತ್ತು ಭೂಮಿಯ ಫಲವತ್ತತೆಗೂ ಹೆಚ್ಚು ಸಹಕಾರಿ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಆದರೆ ಏಕ ಬೆಳೆ ಪದ್ಧತಿ ಭೂಮಿಯ ಫಲವತ್ತತೆಗೆ ಮಾರಕ ಅಂತಲೂ ಹೇಳ್ತಾ ಇದ್ದಾರೆ. ಆದರೆ ನೀವು ಈ ರೀತಿ ಬರೋದಕ್ಕೆ ಕಾರಣ ಏನು? ಇದರಿಂದ ನಿಮಗೆ ತೊಂದರೆ ಆಗ್ತಾ ಇಲ್ವಾ? ಹೀಗೆ ತೊಂದರೆ ಆಗಲ್ಲ ಸರ್, ಯಾಕಂದ್ರೆ ಈಗ ಆರ್ಥಿಕ ಮಟ್ಟ ನೋಡ್ಕೋಬೇಕಂತಂದ್ರೆ ತೊಂದರೆ ಆಗಲ್ಲ ಸರ್, ಯಾಕಂದ್ರೆ ಈಗ ಭೂಮಿ ಗುಣಮಟ್ಟ ಕಾಪಾಡ್ಕೋಬೇಕಂತಂದ್ರೆ ಬಹು ಬೆಳೆ ಬೆಳೆಯೋದೆ ಉತ್ತಮ ಸರ್. ಯಾಕಂದ್ರೆ ಈಗ ಜಾಸ್ತಿ ಎಲ್ಲ ಮಿಶ್ರ ಬೆಳೆ ಬೆಳೆದ್ರೆ ಒಂದಿಲ್ಲದ ಒಂದು ಪೀಕ್ ಬರ್ತೈತೆ ಅಂತೇಳಿ ತಜ್ಞರು ಹೇಳ್ತಾರೆ ಸರ್. ಆದರೆ ಈಗ ಒಂದು ಆರ್ಥಿಕ ಸ್ಥಿತಿ ನೋಡಿದ್ರೆ ಈಗ ಕೂಲಿ ಆಳಿನ ಖರ್ಚು ಆಮೇಲೆ ಗೊಬ್ಬರ ಔಷಧಿ ಎಣ್ಣೆ ಖರ್ಚು ನೋಡಿದ್ರೆ ಅದು ಲಾಭ ಅನಿಸ್ತಾ ಇಲ್ಲ ಸರ್ ಬಹು ಬೆಳೆ ಬೆಳೆಯೋದ್ರಿಂದ. ಹಾಗಾಗಿ ಒಂದೇ ಬೆಳೆ ಬೆಳೆಯಕ್ಕ ಪ್ರಯತ್ನ ಮಾಡಕತ್ತಿದ್ವಿ ಸರ್. ಹಿಂಗೆ ಅಲ್ಲ, ಇದರಿಂದ ಭೂಮಿಯ ಫಲವತ್ತತೆಗೆ ತೊಂದರೆ ಆಗ್ತಿದೆಯಾ? ಹಾಗೇನಿಲ್ಲ ಸರ್, ಯಾಕಂದ್ರೆ ತೊಗರಿ ಇದು ಆರ್ಪಿಟ್ಟು ಬೀದಿ ಬಿಡ್ತು ಸರ್, ಆರ್ಪಿಟ್ಟು ಬೀದಿ ಬಿಟ್ಟು ಎರಡು ಸರ್ತಿ ಅಥವಾ ಮೂರು ಸರ್ತಿ ಗಂಟುವಾಲ್ಟ್ರ್ ಆಗುತ್ತೆ ಸರ್ ನಡುಕ. ಹಂಗಾಗಿ ಭೂಮಿ ಫಲವತ್ತತೆಯನ್ನು ಕಳ್ಕೊಳಲ್ಲ ಸರ್ ಇದು. ಇದರ ಮಧ್ಯದಲ್ಲಿ ಏನಾದರೂ ಬೇರೆ ಬೆಳೆಗಳನ್ನು ಬೆಳಿಲಿಕ್ಕೆ ಅವಕಾಶ ಇದೆಯಾ? ಬೇರೆ ಬೆಳೆ ಬೆಳೆಯೋಕೆ ಅವಕಾಶ ಇಲ್ಲ ಸರ್, ಅವಕಾಶ ಇದ್ರೂ ಅದು ಬೆಳೆ ಸರಿ ಆಗಲ್ಲ ಸರ್, ಯಾಕಂದ್ರೆ ತೊಗರಿ ಬೆಳೆ ಹೈಟ್ ಆಗಿಬಿಡ್ತೈತೆ ಅಲ್ಲ ಸರ್. ಹಂಗಾಗಿ ಅದು ಕೆಳಗೆ ಅದು ಸ್ವಲ್ಪ ಮೂರು ತಿಂಗಳ ಪೀಕ್ ಹಾಕಿದ್ರು ಕೂಡ ಅದು ಕಸ ತೆಗಿಯೋಕೆ ನಮ್ಗೆ ಅನುಕೂಲ ಆಗಲ್ಲ ಸರ್, ಕಲ್ಟಿವೇಟರ್ ಮಾಡೋಕೆ ಅನುಕೂಲ ಆಗಲ್ಲ ಸರ್. ಹಂಗಾಗಿ ತೊಂದರೆ ಆಗುತ್ತೆ ಸರ್, ತೊಗರಿ ಬೆಳೆಗೆ ಯಾವುದೇ ಬೆಳೆ ಹಾಕಲಾರ್ದ ಒಳ್ಳೇದು ಸರ್. ಈಗ ತೊಗರಿ ಬೆಳೆ ಅಲ್ಪಾವಧಿ ಬೆಳೆ ಇದೆ ಆ್ಯಕ್ಚುಲಿ. ಒಂದು ಅವಧಿಗೆ ತೊಗರಿಯನ್ನು ಬೆಳೆದ್ರೆ ನಂತರದಲ್ಲಿ ಮತ್ತೇನು ಹಾಕ್ತೀರಿ ಭೂಮಿಯಲ್ಲಿ? ಇಲ್ಲ ಸರ್, ಯಾಕಂದ್ರೆ ಮಳೆ ಆಶ್ರಿತ ಜಮೀನಿಗೆ ವರ್ಷದಲ್ಲಿ ಆರು ತಿಂಗಳ ಅದು ತೊಗರಿ ಬೆಳೆಗೆ ಹೋಗ್ಬಿಡುತ್ತೆ ಸರ್ ಟೈಮು, ಅಲ್ಲಿಗೆ ಮಳೆನ ಅಲ್ಲಿ ಕಂಪ್ಲೀಟ್ ಆಗಿಬಿಡ್ತದೆ ಸರ್. ಹಂಗಾಗಿ ಅಲ್ಲಿಗೆ ಮತ್ತೆ ನೆಕ್ಸ್ಟ್ ಅದನ್ನು ಹೊಲ ಉಳುಮೆ ಮಾಡ್ಕೊಂಡು ರೆಡಿ ಮಾಡ್ಕೋಬೇಕಲ್ಲ ಸರ್, ಮತ್ತೆ ನೆಕ್ಸ್ಟ್ ಹಾಕೋಕ್ಕೆ ಚಾನ್ಸಸ್ ಕಡಿಮೆ ಸರ್, ಯಾಕಂದ್ರೆ ಡಿಸೆಂಬರ್ಗೆ ಹಾರ್ವೆಸ್ಟಿಂಗ್ ಬರುತ್ತೆ ಸರ್, ಕಟಾವಿಗೆ ಬರುತ್ತೆ ಸರ್ ತೊಗರಿ. ಹಂಗಾಗಿ ಮತ್ತೆ ನೆಕ್ಸ್ಟ್ ಏನು ಹಾಕೋಕ್ಕೆ ಚಾನ್ಸ್ ಇರಲ್ಲ ಸರ್, ಮಳೆ ಎಲ್ಲ ಮುಗಿದೋಗಿರ್ತಾವೆ ಸರ್ ಅಲ್ಲಿಗೆ. ಅಂದರೆ ವರ್ಷಕ್ಕೆ ಒಂದೇ ಬೆಳೆ ತೊಗರಿ ಮಾತ್ರ ಬೆಳೀತಾ ಇದ್ದೀರಿ? ಈಗ ತೊಗರಿಯಲ್ಲಿ ಜವಾರಿ ಹೈಬ್ರಿಡ್ ಅಂತ ಹೇಳಿದ್ರಿ, ಈಗ ನೀವು ಬೆಳೀತಿರೋದು ಹೈಬ್ರಿಡ್ ತೊಗರಿ, ಇದು ಇಳುವರಿ ಪ್ರಮಾಣ ಹೇಗೆ ಬರ್ತಾ ಇದೆ ಜವಾರಿ ತೊಗರಿಗಿಂತ? ಇದು ಕೃಷಿ ವಿಶ್ವವಿದ್ಯಾಲಯ ಅಥವಾ ಕೃಷಿ ಏನು ರೈತ ಸಂಪರ್ಕ ಕೇಂದ್ರದಾಗ ಸರ್ ನಮ್ಮ ಕೀಟಶಾಸ್ತ್ರಜ್ಞರು ಹೇಳೋ ಪ್ರಕಾರ ಅಂತ ಅಂದ್ರೆ ಸರ್ ಇದು ಜವಾರಿ ತಳಿ ಏನಾಗುತ್ತೆ ಸರ್ ಇದು 95% ಹೂವು ಉದುರ್ಬಿಡುತ್ತೆ ಸರ್. ಹಂಗಾಗಿ ಹೈಬ್ರಿಡ್ ತಳಿ ಐತಲ್ಲ ಸರ್ ಇದು 95% ಹೂ ಕಟ್ಟತ್ತೆ ಸರ್, 5% ಅಷ್ಟೇ ಉದುರುತ್ತೆ ಸರ್ ಇದು. ಹಂಗಾಗಿ ಇದು ಅಧಿಕ ಇಳುವರಿ ಹೆಚ್ಚಿನ ರೀತಿಯಾಗಿ ನಮಗೆ ಲಾಭಾಂಶ ಅನಿಸ್ತೈತೆ ಸರ್ ಇದು ರೈತರಿಗೆ. ಹಾಗಾಗಿ ಇದಕ್ಕೆ ನಾವು ಜಾಸ್ತಿ ಒತ್ತು ಕೊಡಕತ್ತೀವಿ ಸರ್ ಹೈಬ್ರಿಡ್ ತಳಿಗೆ. ಒಂದು ಕಡೆಗೆ ನಿಮ್ಮ ಭಾಗದಲ್ಲಿ ಮೆಕ್ಕೆಜೋಳ ಈ ಥರದ ಬೆಳೆಗಳನ್ನು ಬೆಳೆಯುವಂಥ ರೈತರು ಹೆಚ್ಚಿದ್ದಾರೆ, ಈ ಮಧ್ಯೆ ನೀವು ತೊಗರಿಯನ್ನು ಬೆಳೀತಾ ಇದ್ದಾರೆ, ಈ ಬೆಳೆಗಳಿಗೂ ಈ ತೊಗರಿಗೂ ನಿಮಗೆ ಆರ್ಥಿಕ ಏನು ಆದಾಯ ಆಗಿರ್ಬೋದು ಲಾಭ ಆಗಿರ್ಬೋದು ಇದನ್ನ ಸರಿದೂಗಿಸೋದಕ್ಕೆ ಆಗಿದೆಯಾ? ಹೌದು ಸರ್ ಆಗತ್ತೆ ಸರ್, ಯಾಕಂದ್ರೆ ಇದು ಕೆಲವೊಂದು ಈಗ ಭಾಳ ಕೂಲಿ ಆಳಿನ ಒಂದು ಸಮಸ್ಯೆ ಇರೋದ್ರಿಂದ ಸರ್, ಯಾಕಂದ್ರೆ ಮೆಕ್ಕೆಜೋಳ ಅಂತ ಸಜ್ಜಾತ ಜಾಸ್ತಿ ಕೂಲಿ ಆಳಿನ ಒಂದು ಬೇಡಿಕೆ ಜಾಸ್ತಿ ಬೇಕಾಗುತ್ತೆ ಸರ್ ಅದಕ್ಕೆ. ಈ ತೊಗರಿ ಬೆಳೆಗೆ ಕಡಿಮೆ ಕೂಲಿ ಆಳಿನ ಸಮಸ್ಯೆ ಅಧಿಕವಾಗಿ ಬೇಕಾಗಲ್ಲ ಸರ್, ಅಥವಾ ಒಂದು ಟೈಮ್ ಎರಡು ಟೈಮ್ ಅಷ್ಟೇ ಸರ್, ಒಂದು ಸರ್ತಿ ಸೋಯಿಂಗ್ ಮಾಡ್ಬೇಕಾದ್ರೆ ಊರಿಸ್ಬೇಕಾದ್ರೆ, ಆಮೇಲೆ ನೆಕ್ಸ್ಟ್ ಒಂದು ಸರ್ತಿ ಕಳೆ ತೆಗಿಬೇಕಾದ್ರೆ ಸರ್, ಆಮೇಲೆ ನೆಕ್ಸ್ಟ್ ಕಟಾವು ಮಾಡ್ಬೇಕಾದ್ರೆ ಮುಗಿದೋದು ಸರ್. ಆದರೆ ಅದು ಆ ಥರ ಅಲ್ಲ ಸರ್ ಮೆಕ್ಕೆಜೋಳ, ಅದಕ್ಕೆ ಅವಾಗವಾಗ ಬೇಕು ಸರ್, ಯಾಕಂದ್ರೆ ಕಲ್ಟಿವೇಟರ್ ಬೇಕು ಸರ್, ಕುಂಟಿ ಹೊಡಿಬೇಕು, ಗಡ್ಡೆ ಕುಂಟಿ ಹೊಡಿಬೇಕು ಸರ್, ಆಮೇಲೆ ಅದಕ್ಕೆ ಕಳೆ ತೆಗಿಯೋಕೆ ಭಾಳ ಆಳು ಹಿಡಿತೇವೆ ಸರ್, ಯಾಕಂದ್ರೆ ಅದು ಒಂದುವರೆ ಪುಟ್ಕೊಂಡು ಸಾಲಾಗುತ್ತೆ ಅಲ್ಲ ಸರ್ ಅದು ಮೆಕ್ಕೆಜೋಳ. ಹಂಗಾಗಿ ಅದಕ್ಕೆ ಜಾಸ್ತಿ ಕೂಲಿ ಆಳಿನ ಖರ್ಚು ಬರ್ತದೆ ಸರ್, ಅದಕ್ಕೆ ಮೆಕ್ಕೆಜೋಳ ಸಜ್ಜಿ ಆಮೇಲೆ ನೆವಣಿ ಅದಕ್ಕೆ ಜಾಸ್ತಿ ಖರ್ಚು ಬರುತ್ತೆ ಸರ್. ಎಲ್ಲ ಹಾಕ್ತಾರೆ ಸರ್, ಜಾಸ್ತಿ ಭೂಮಿ ಇದ್ದಾರೆ ಸರ್, ಹಾಕ್ತಾರೆ ಸರ್, 10-20 ಎಕರೆ ಇದ್ದಾರೆ, ಎಲ್ಲವನ್ನು ಬೆಳೀತಾರೆ ಸರ್. ಸ್ವಲ್ಪ ನಮ್ಮ ಭೂಮಿ ಕಡಿಮೆ ಇರೋದ್ರಿಂದ ನಾವು ತೊಗರಿ ಆಯ್ಕೆ ಮಾಡ್ಕೊಂಡಿವಿ ಸರ್ ಅಷ್ಟೇ. ಈಗ ತೊಗರಿ ಸಾರ್ವಕಾಲಿಕವಾಗಿ ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ಒಂದು ಬೆಳೆ, ಹಾಗಾಗಿ ಮಾರುಕಟ್ಟೆಯಲ್ಲಿ ಅದು ಹೆಚ್ಚು ಬೆಲೆಗಳಲ್ಲಿ ವ್ಯತ್ಯಾಸ ಏನಾಗಲ್ಲ, ಕಡಿಮೆ ಆಗೋದಾಗಲಿ ಅಥವಾ ಬೆಲೆ ಬಿದ್ದೋಗೋದಾಗಲಿ ಇದೇನು ಆಗೋದಿಲ್ಲ. ಹಾಗಾಗಿ ರೈತರಿಗೆ ಇದು ಒಂದು ರೀತಿ ಲಾಭದಾಯಕ ಇದು. ಸೊ ಆ ಕಾರಣಕ್ಕಾಗಿ ನೀವೆಲ್ಲ ತೊಗರಿಯನ್ನ ಬೆಳೆಯೋದಕ್ಕೆ ಮುಂದಾಗಿದ್ದೀರಂತ ಅನಿಸ್ತೈತೆ ಅಲ್ವಾ? ಹೌದು ಸರ್, ಹೌದು ಸರ್. ಇದು ಎಲ್ಲ ಈಗ ಸಜ್ಜಿ ಮೆಕ್ಕೆಜೋಳ ನವಣಿ ಅಥವಾ ಯಾವುದೇ ಪೀಕ್ ಆತ ಸರ್ ಬೆಲೆ ಅದು ಒಂದು ವರ್ಷ ಜಾಸ್ತಿ ಇರ್ತೈತಿ, ಒಂದು ವರ್ಷ ಬಿದ್ದೋಗ್ಬಿಟ್ಟತ್ ಸರ್. ಹಂಗಾಗಿ ಅದು ಇದು ತೊಗರಿ ಆ ಥರ ಅಲ್ಲ ಸರ್, ಅದು ಇದು ಕಂಟಿನ್ಯೂ ಯಾವಾಗಲೂ ಒಂದು ಚೆನ್ನಾಗಿ ಗುಣಮಟ್ಟದ ತೊಗರಿ ನಾವು ಸಂಸ್ಕರಿಸಿ ಮಾರ್ಕೆಟ್ಗೆ ಹೊಡೆದು ಅಂತಂದ್ರೆ ಇದು 4,000 ಮೇಲೆ ರೇಟ್ ಯಾವಾಗಲೂ ಪ್ರತಿ ವರ್ಷನೂ ಇರುತ್ತೆ ಸರ್, 5,000 ಸಿಕ್ಕತ್ತೆ ಸರ್ ಈ ವರ್ಷ ನನಗೆ. ಹೋದ ವರ್ಷ 6 ಕ್ವಿಂಟಲ್ ಆಗಿತ್ತು ಸರ್ ಒಂದು ಎಕರೆಕ, ಮತ್ತೆ ಈ ವರ್ಷ 5 ಕ್ವಿಂಟಲ್ ಆಗೈತೆ ಸರ್, ಯಾಕಂದ್ರೆ ನಮ್ಮ ಮಳೆ ಏರ್ಪೇರ್ ಆಯ್ತು ಸರ್, ಹಂಗಾಗಿ 5 ಕ್ವಿಂಟಲ್ ಆಗೈತೆ ಸರ್ ಈ ವರ್ಷ. ತೊಗರಿಗೆ ಮಾರ್ಕೆಟ್ ಎಲ್ಲಿ ನಿಮಗೆ ಸರ್? ಮಾರ್ಕೆಟ್ ಅಂದ್ರೆ ದಲ್ಲಾಳಿಗೆ ಹೊಡಿತೀವಿ ಸರ್, ಯಾಕಂದ್ರೆ ಈಗ ಗೌರ್ಮೆಂಟ್ ಬೆಂಬಲ ಬೆಲೆಗೆ ಅಂತೇಳಿ ತಗೊಂತೈತೆ ಸರ್, 7.5 ಕ್ವಿಂಟಲ್ ಮೇಲೆ ಇರ್ಬೇಕು ಸರ್ ಅವ್ರಿಗೆ, ಹಂಗಾಗಿ ಮತ್ತೆ ಅವ್ರು ಆಟೋಮೆಟಿಕ್ ಅಕೌಂಟ್ಗೆ ಜಮಾ ಮಾಡಲ್ಲ ಸರ್ ಅವರು, ಹಂಗಾಗಿ ನಾವು ಇಲ್ಲಿ ದಲ್ಲಾಳಿ ಕಡೆನ ಸ್ವಲ್ಪ ಔಷಧ ಗೊಬ್ಬರ ತಗೊಂಡಿರ್ತೀವಲ್ಲ ಸರ್, ಹಂಗಾಗಿ ಅವ್ರಿಗೆ ಇದನ್ನ ಮಾಡ್ತೀವಿ ಸರ್, ಸ್ವಲ್ಪ ಅವರು ಕಮಿಷನ್ ತಗೊಂಡು ಅವ್ರು ಮುಂದೆ ಒಂದಿಷ್ಟು ಜಾಸ್ತಿ ಸ್ಟಾಕ್ ಇಟ್ಕೊಂಡು ಅವ್ರು ಮುಂದೆ ಮಾರಾಟ ಮಾಡ್ತಾರೆ ಸರ್ ಅವರು. ಈಗ ತೊಗರಿ ಬೆಳೆಯ ನಿರ್ವಹಣೆ ಬಗ್ಗೆ ಹೇಳಿ, ಇದು ಆರಂಭದಿಂದ ಹೇಗೆ ಭೂಮಿಯನ್ನು ಸಿದ್ಧತೆ ಮಾಡ್ಕೊಳ್ಬೇಕು, ಏನೆಲ್ಲ ಮಾಡಬೇಕು, ಮತ್ತು ಇದರಲ್ಲಿ ಏನೇನು ಸಮಸ್ಯೆಗಳಿದ್ದಾವೆ ತೊಗರಿ ಬೆಳೆಯೋದ್ರಲ್ಲಿ? ತೊಗರಿ ಬೆಳೆಯೋದ್ರಲ್ಲಿ ಸರ್ ಸಮಸ್ಯೆ ಅನ್ನೋಕೆ ಸರ್ ಕಳೆ ನಿರ್ವಹಣೆ ಮಾಡ್ಕೋಬೇಕು ಸರ್, ಆಮೇಲೆ ಸ್ವಲ್ಪ ಹೂ ಕಟ್ಟ ಹಂತದಲ್ಲಿ ಸ್ಪ್ರೇ ತಗೋಬೇಕು ಸರ್, ಔಷಧ ಹೊಡೆಯೋದು ಭಾಳ ಇಂಪಾರ್ಟೆಂಟ್ ಸರ್, ಅದರಲ್ಲಿ ಹೂ ಕಟ್ಟಿ ಕಾಯಿ ಕಟ್ಟ ಅಂತ ಬರೋದ್ರೊಳಗೆ 3 ಸರ್ತಿ ಸ್ಪ್ರೇ ತಗೋಬೇಕು ಸರ್, ಇಲ್ಲಾಂದ್ರೆ ಕೀಡಿ ಅವಳಿ ಜಾಸ್ತಿ ಆಗುತ್ತೆ ಸರ್, ಅದಕ್ಕೆ ಕೀಡಿ ಅವಳಿ ಜಾಸ್ತಿ ಆಗಿ ಭಾಳ ಲಾಸ್ ಆಗ್ತದೆ ಸರ್ ರೈತರಿಗೆ, ಹಂಗಾಗಿ ಕಂಪಲ್ಸರಿ ಅದು ಕಂಟಿನ್ಯೂ ಅದು ನೋಡ್ತಾ ಇರ್ಬೇಕು ಸರ್, ಇದು ಹುಳ ಆಯ್ತೋ ಅಥವಾ ಇಲ್ಲ ಅದು ಅಥವಾ ಇದು ಎಲ್ಲ ಔಷಧ ಸ್ಪ್ರೇ ಮಾಡಿದ್ರೆ ಅದು ಸಿಗ್ತದೆ ಸರ್, ಬೆಳೆ ಇಲ್ಲಾಂದ್ರೆ ಅದು ಸಿಗಲ್ಲ ಸರ್, ಅದಕ್ಕೆ ಕೀಡಿ ಬಂದು ಹಾಳಾಗುತ್ತೆ ಸರ್. ತೊಗರಿಯಲ್ಲಿ ಸಾಮಾನ್ಯವಾಗಿ ಹೆಚ್ಚು ಕಾಡುವುದು ಹೂ ಉದುರುವ ಸಮಸ್ಯೆ ಅದಲ್ವಾ, ಇದನ್ನು ಹೇಗೆ ನಿಯಂತ್ರಣ ಮಾಡ್ಕೊಳ್ತೀರಿ ನೀವು? ಹೂ ಉದ್ರ ಸಮಸ್ಯೆ ಔಷಧ ಬರ್ತ್ ಸರ್, ಅದಕ್ಕೆ ಟಾನಿಕ್ ಅಂತೇಳಿ ಒಂದು ರೈತ ಸಂಪರ್ಕ ಕೇಂದ್ರದಾಗ ಕೊಡ್ತಾರೆ ಸರ್, ಅದು ಹೂ ಉದುರಕ್ಕ ಬಿಡಲ್ಲ ಸರ್, ಅದು ಆದಷ್ಟು 90% ಹೂ ಕಟ್ಟಕ್ಕೆ ಅನುವು ಮಾಡಿ ಕೊಡ್ತೈತೆ ಸರ್ ಅದು ಟಾನಿಕ್, ಅದನ್ನ ಸ್ಪ್ರೇ ತಗೊಂಡಿದ್ದು ಸರ್. ಆಮೇಲೆ ನಮ್ಮ ಗಂಗಾವತಿ ಕೀಟಶಾಸ್ತ್ರಜ್ಞರು ಭದ್ರಪದಾಸರ್ ಇದನ್ನ ಹೇಳಿದ್ರು ಸರ್, ಪ್ಲಸ್ ಮ್ಯಾಜಿಕ್ ಅಂತೇಳಿ, ಆ ಪ್ಲಸ್ ಮ್ಯಾಜಿಕ್ನ ಸ್ಪ್ರೇ ತಗೊಂಡಿದ್ದು ಸರ್, ಅದಾದ್ರೆ ಕೆಲಸ ಮಾಡುತ್ತೆ ಸರ್, ಹೂ ಕಟ್ಟಕ್ಕೆ ಅನುಕೂಲ ಮಾಡಿಕೊಡುತ್ತೆ ಸರ್ ಅದು. ಈ ಪ್ಲಸ್ ಮ್ಯಾಜಿಕ್ ಅಂದರೆ ಏನು, ಅದು ಹೇಗೆ ಸಿಗುತ್ತೆ, ಎಲ್ಲಿ ಸಿಗುತ್ತೆ? ಕೊಪ್ಪಳ ಅದು ಆಗ್ರಹದಾಗ ಸಿಗ್ತೈತೆ ಸರ್, ಶಾಂತಿ ಆಗ್ರಹದಾಗ ಅಂತೇಳಿ, ಅಲ್ಲಿ ತಗೊಂಬಂದಿದ್ವಿ ಸರ್ ಅದನ್ನ, ಅದನ್ನ ತಗೊಂಬಂದು ಒಂದು 16 ಲೀಟರ್ ನೀರಿಗೆ 10 ml ಅಥವಾ 15 ml ಹಾಕಿ ಸ್ಪ್ರೇ ತಗೊಂಡಿದ್ವಿ ಸರ್ ಅದನ್ನ, 20 ml ತನಕ ಹಾಕಿದ್ರೆ ಏನು ತೊಂದರೆ ಇಲ್ಲ ಸರ್ ಅದು. ಅಂದರೆ ಇದನ್ನ ಸ್ಪ್ರೇ ಮಾಡೋದ್ರಿಂದ ಹೂ ಉದುರೋ ಸಮಸ್ಯೆ ನಿಯಂತ್ರಣ ಆಗುತ್ತೆ? ನಿಯಂತ್ರಣ ಆಗತ್ತೆ ಸರ್, ಆಮೇಲೆ GD ಬರೋದು ಸಮಸ್ಯೆನೂ ನಿಯಂತ್ರಣ ಆಗತ್ತೆ ಸರ್. ಓಹೋ, ಹ್ಞೂ ಸರ್. ತೊಗರಿ ನಮ್ಮ ಈ ಉತ್ತರ ಕರ್ನಾಟಕ ಅಥವಾ ಈಗ ನಾವು ಕಲ್ಯಾಣ ಕರ್ನಾಟಕ ಅಂತ ಹೇಳ್ತೀವಿ, ಗುಲ್ಬರ್ಗ ಜಿಲ್ಲೆಯ ತೊಗರಿ ಕಣಜ ಅಂತೇಳಿ ಕರೀತಾರೆ. ಕೊಪ್ಪಳದಲ್ಲಿ ತೊಗರಿ ಬೆಳೆಗಾರ ಪ್ರಮಾಣ ಎಷ್ಟಿದೆ? ಇತ್ತಿತ್ತಲಾಗಿ ಜಾಸ್ತಿ ಆಗಕತ್ತೆ ಸರ್, ಯಾಕಂದ್ರೆ ಇದು ಲೇಬರ್ ಸಮಸ್ಯೆ ಜಾಸ್ತಿ ಆಗೋದ್ರಿಂದ, ಮೆಕ್ಕೆಜೋಳ ಸಜ್ಜಿ ರೇಟ್ ಏರುಪೇರು ಆಗೋದ್ರಿಂದ ಸರ್, ಹಂಗಾಗಿ ಈಗ ತೊಗರಿ ಬೆಳೆ ಪ್ರಮಾಣ ಜಾಸ್ತಿ ಆಗತ್ತೆ ಸರ್, ಕಡಿಮೆ ಕಡಿಮೆ ಅಂದ್ರೆ ಒಂದು 25-30% ತನಕ ತೊಗರಿ ಬೆಳೆ ಬೆಳೆಕತ್ತೆ ಸರ್ ನಮ್ಮ ಕೊಪ್ಪಳ ಜಿಲ್ಲೆದಾಗ. ಇದು ಮಳೆಯಾಶ್ರಿತ ಕೃಷಿ ಮಾಡೋದಕ್ಕೆ ಯೋಗ್ಯನಾ? ಯೋಗ್ಯ ಸರ್, ಯೋಗ್ಯ ಸರ್, ಮಳೆಯಾಶ್ರಿತ ಕೃಷಿಗೆ ಯೋಗ್ಯ ಸರ್, ಯಾಕಂದ್ರೆ 6 ತಿಂಗಳ ಪೀಕ್ ಅಲ್ಲ ಸರ್ ಇದು, ಇದು ಕಡಿಮೆ ಒಂದು ಸರ್ತಿ ಏನೋ ಅಕಸ್ಮಾತ್ ಆಗಿ ಮಳೆ ಒಂದು ಮಳೆ ಕೈ ಕೊಡ್ತೆ ಅಂದ್ರೆ ಇನ್ನ ನೆಕ್ಸ್ಟ್ ಮಳೆ ಆದ್ರೆ ಅದಕ್ಕೆ ಕವರ್ ಆಗಿಬಿಡುತ್ತೆ ಸರ್, ಅದಕ್ಕೆ ತೇವಾಂಶ ಹಿಡಿದಿಟ್ಕೊಳ್ಳೋ ಶಕ್ತಿ ಇರುತ್ತೆ ಸರ್ ಅದಕ್ಕೆ ತೊಗರಿಗೆ. ತೊಗರಿಯ ಮತ್ತೆ ಅದರ ಬೇರೆ ಬೇರೆ ಉತ್ಪನ್ನಗಳೇನು? ಒಂದು ಬೇಳೆ, ಆದ್ರೆ ಹೊಟ್ಟು ಅದು ಇದು ಯಾವ್ಯಾವ್ದಕ್ಕೆ ಉಪಯೋಗ ಆಗ್ತದೆ, ಅದರಿಂದ ಲಾಭ ಇದೆಯಾ? ಹೇಗೆ ಲಾಭ ಐತೆ ಸರ್, ಯಾಕಂದ್ರೆ ಮನೆಯಲ್ಲಿ 2 ಆಕಳ ಹಸು ಇದ್ರೆ ಅಥವಾ 2 ಎತ್ತು ಇದ್ರೆ ಸರ್ ಅದು ಅದರ ಒಟ್ಟು ಬರ್ತದೆ ಸರ್, ತೊಗರಿ ಒಟ್ಟು, ತೊಗರಿ ಒಟ್ಟು ಭಾಳ ಅನುಕೂಲ ಆಗತ್ತೆ ಸರ್. ಆಮೇಲೆ ಉರುಲಿಕ್ಕೆ 1 ವರ್ಷಗಟ್ಟಲೆ 1 ಎಕರೆ ತೊಗರಿ ಬೆಳೆದ್ರೆ 1 ವರ್ಷಗಟ್ಟಲೆ ಉರುಲಿಕ್ಕೆ ಸೌದಿ ಆಗುತ್ತೆ ಸರ್, ಆಮೇಲೆ ದನಗಳಿಗೆ ಒಟ್ಟಾಗತ್ತೆ ಸರ್, ಆಮೇಲೆ ಬ್ಯಾಳಿ ಮಾಡಿ ನಾವು ಸಂಸ್ಕರಿಸಿ ಮಾರ್ಕೆಟ್ ಮಾಡಿದ್ರೂ ಒಳ್ಳೆ ಲಾಭನೂ ಆಯ್ತು ಸರ್ ರೈತರಿಗೆ. ಈ ಪ್ರಯೋಗಗಳನ್ನು ಮಾಡಿದ್ರೆ ನೀವು ವ್ಯಾಲ್ಯೂ ಆಡೆಡ್ ಏನೇನಿದೆ ಅಂದರೆ ಬೇಳೆ ಮಾಡಿ ಪ್ಯಾಕೆಟ್ ಮಾಡಿ ಮಾರಾಟ ಮಾಡೋದಾಗಿರ್ಬೋದು, ಅಥವಾ ತೊಗರಿ ಹೊಟ್ಟನ್ನು ಚೀಲಗಳಲ್ಲಿ ತುಂಬಿ ಕುರಿ ಸಾಕಾಣಿಕೆ ಮಾಡೋರಿಗೆ, ದನಕರುಗಳು ಕಟ್ಕೊಂಡಿರೋರಿಗೆ, ಅವರಿಗೆ ಮಾರಾಟ ಮಾಡೋದಾಗಲಿ, ಈ ಥರದ್ದು ಬೇರೆ ಏನಾದರೂ ಮಾಡ್ತಾ ಇದ್ರಾ? ಹೇಗೆ? ಇಲ್ಲ ಸರ್, ನಮ್ಮವ 2 ಹಸು ಅದಾವ ಸರ್, ಹಂಗಾಗಿ ಹಸುಗೆ ನಾವು ಉಳಿಸ್ಕೊಂಬಿಡ್ತೀವಿ ಸರ್ ಒಂದು ತೊಗರಿ ಹೊಟ್ಟನ ಸರ್, ಹಂಗಾಗಿ ಮಾರಾಟ ಮಾಡೋದೇನು ಇಲ್ಲ ಸರ್, ಮಾರಾಟ ಮಾಡಿಲ್ಲ ಸರ್ ನಾವು. ಹ್ಞೂ ಸರ್. ಈಗ ನಿಮ್ಮ ಕುಟುಂಬದ ಬಗ್ಗೆ ಹೇಳಿ, ಎಷ್ಟು ಜನ ಇದ್ದೀರಿ, ಏನೇನು ಮಾಡ್ತಾ ಇದ್ದೀರಿ, ಕೃಷಿಯಲ್ಲಿ ಎಷ್ಟು ಜನ ತೊಡ್ಕೊಂಡಿದ್ದೀರಿ? ಸರ್ ನಾವು 4 ಜನ ಸರ್, ಅಣ್ಣ ತಮ್ಮನವರು 4 ಜನ ಸರ್, 4 ಜನ ನಮ್ಮ ಅಣ್ಣ ನಮ್ಮ ಅಣ್ಣ ಹೆಂಡತಿ ನಮ್ಮ ಅಷ್ಟರು ಕೃಷಿಯಲ್ಲೇ ಮಾಡ್ತೀವಿ ಸರ್, ಅಷ್ಟರು ಕೃಷಿಯಲ್ಲೇ ಮಾಡ್ತೀವಿ ಸರ್, ಅವರು ಒಟ್ಟಿಗೆ ಕೂಡ ಮಾಡ್ತೀವಿ ಸರ್, ಯಾಕಂದ್ರೆ ಒಂದ ಹತ್ರ ಹೊಲ ಅದಾವ ಸರ್ ನಮ್ಮ, ಹಂಗಾಗಿ ಒಂದ ಹತ್ರ ಹೊಲ ಇರೋದ್ರಿಂದ ಅವರು ನಮ್ಮ ಹೊಲಕ್ಕೆ ಬರ್ತಿರ್ತಾರೆ ಸರ್, ನಾವು ಅವ್ರ ಹೊಲಕ್ಕೆ ಹೋಗ್ಕರ್ಸೋ ಸರ್, ಲೇಬರ್ ಸಮಸ್ಯೆ ಆದಾಗ ಕೂಡಿ ಮಾಡ್ತೀವಿ ಸರ್. ಕೆಲವು ಕಡೆಗೆ ಮುಯ್ಯಾಳುವ ಪದ್ಧತಿ ಇದೆ. ಹೌದು ಸರ್. ರೈತರೇ ಹೌದು ಸರ್ ತಮ್ಮ ತಮ್ಮ ಕೆಲಸಗಳಿಗೆ ರೈತರನ್ನ ಅವ್ರು ಬಳಸ್ಕೊಳ್ತಾರೆ, ಆದರೆ ಅವ್ರು ದುಡ್ಡು ಕೊಡಲ್ಲ, ಕೂಲಿ ಕೊಡಲ್ಲ. ಅವರು ಮತ್ತೊಬ್ರು ಕೆಲಸ, ಇವತ್ತು ಯಾರು ಕೆಲಸ ಮಾಡ್ತಾರೋ ನಾಳೆ ಅವ್ರು ಕೆಲಸ ಮಾಡ್ಕೊಡೋದು. ಈ ಪದ್ಧತಿ ನಿಮ್ಮ ಭಾಗದಲ್ಲಿ ಇದೆನಾ? ನಮ್ಮ ಭಾಗದಲ್ಲಿ ಎಲ್ಲಿ ಸರ್ ಅದು ಈ ಪದ್ಧತಿ? ಮೊದಲಾಗಿತ್ತು ಸರ್, ಮೊದಲಾಗಿತ್ತು ಸರ್, ಈಗ ಎಲ್ಲಿ ಸರ್? ಯಾಕಂತಂದ್ರೆ ಈಗ ಕೂಲಿ ದುಡ್ಡಿಗೆ ಕೆಲಸ ಮಾಡ್ರೆ ಜಾಸ್ತಿ ಆಗ್ಬಿಟ್ರ ಸರ್. ಯಾಕಂದ್ರೆ ಭೂಮಿ ಕೈ ಬಿಟ್ಕೊಂಡ್ರ ರೈತರು ಭಾಳ ಜನ ಅದಾರ ಸರ್. ಹಂಗಾಗಿ ಮುಯ್ಯ ಮಾಡಿದ್ರೆ ಅವರು ಹೊಲಕ್ಕೆ ಹೋಗಕ್ಕೆ ಅವ್ರ ಹೊಲನ ಇರಲ್ಲ ಸರ್, ಹೊಲ ಕೈ ಬಿಟ್ಬಿಟ್ರ ಸರ್ ಅವರು. ಹಂಗಾಗಿ ಅವ್ರು ಜಾಸ್ತಿ ದುಡ್ಡಿಗೆ ಆಗಲಿನ ಕೆಲಸ ಮಾಡೋರ ಜಾಸ್ತಿ ಸರ್ ಇಲ್ಲಿ ಕೂಲಿ ಆಳುಗಳು. ಎಷ್ಟು ವರ್ಷಗಳಿಂದ ಕಣ್ಮರೆಯಾಗಿದೆ ಮುಯ್ಯಾಳು ಪದ್ಧತಿ ನಿಮ್ಮ ಕಡೆಗೆ? ಸರ್ 20 ವರ್ಷದಿಂದ ಕಡಿಮೆ ಆಗೈತೆ ಸರ್. ಮೊದಲು ನಿಮಗೆ ನೆನಪಿದೆಯಾ ಇದೆಲ್ಲ? ಹಾಂ, ನೆನಪಾಯ್ತು ಸರ್. ನೀವು ಇದ್ರಲ್ಲಿದ್ದರೆ ಭಾಗವಾಗಿದ್ರೆ? ಓ ಸರ್, ನಮ್ಮ ತಾಯಿಯವರು ನಮ್ಮ ಅಕ್ಕನವ್ರು ಭಾಗಿ ಆಗಿದ್ರು ಸರ್ ಅವಾಗ. ಯಾಕಂದ್ರೆ ಅವಾಗ ಕೊಡಕ್ಕೆ ಕೂಲಿ ಕೊಡಕ್ಕೆ ದುಡ್ಡು ಇರ್ತದಿಲ್ಲ ಸರ್. ಆಮೇಲೆ ಹಂಗಾಗಿ ನಾವು ಅವ್ರ ಹೊಲಕ್ ಹೋಗೋದು ಸರ್, ಅವರು ನಮ್ಮ ಹೊಲಕ್ ಬರೋದು, ಈ ತರ ಪದ್ಧತಿ ಇತ್ತು ಸರ್. ಅದು ಚಲೋದ ಸರ್, ಯಾಕಂದ್ರೆ ಅದು ಕೆಲಸ ನಿಂದಿರ್ತಿದ್ದಿಲ್ಲ ಸರ್. ಅದು ಈಗ ಅವ್ರ ಕೆಲಸ ಇದ್ದಾಗ ಅವ್ರಿಗೆ ಹೋಗ್ಬಿಡೋದು, ಅವ್ರ ಕೆಲಸನ ಕಂಪ್ಲೀಟ್ ಆಗ್ಬೇಕು, ಆಮೇಲೆ ನಮ್ಮ ಕೆಲಸ ಇದ್ದಾಗ ನಮಗೆ ಬರ್ತಿದ್ರೆ ನಮ್ಮ ಕೆಲಸನ ಕಂಪ್ಲೀಟ್ ಆಗ್ತದೆ ಸರ್. ಆದ್ರೆ ಈಗ ಹಂಗಲ್ಲ ಸರ್, ಈಗ ಅದು ಈಗ ಕೆಲಸ ಕಂಪ್ಲೀಟ್ ಆಗೋ ಚಾನ್ಸಸ್ ಕಡಿಮೆ ಆಗಿಬಿಟ್ಟವು ಸರ್. ದುಡ್ಡು ಕೊಡ್ಬೇಕು ಅವ್ರಿಗೆ, ಅಲ್ಲಿಗೆ ಕೈ ಬಿಟ್ಬಿಡ್ತಾರೆ ಸರ್. ಮತ್ತೆ ನಾವು ತಿರ್ಗಾ ಅವ್ರ ಹೊಲಕ್ಕೆ ಹೋಗಕ್ಕೆ ಚಾನ್ಸ್ ಇರಲ್ಲ ಸರ್. ಯಾಕೆ ರೊಕ್ಕ ಕೊಟ್ಬಿಟ್ಟಿರ್ತು, ಅವ್ರು ನಮ್ಮ ಹೊಲಕ್ಕೆ ಬರಕ್ಕೆ ಚಾನ್ಸ್ ಇರಲ್ಲ ಸರ್. ಆ ಥರ ಆಯ್ತು ಸರ್ ಈ ಸಮಸ್ಯೆ. ಈಗ ಮುಂದೆ ನಿಮ್ಮ ಕೃಷಿಯ ಭೂಮಿಯಲ್ಲಿ ಈಗ ಸರ್ಕಾರದವರು ಅಥವಾ ಕೃಷಿ ವಿಜ್ಞಾನ ಕೇಂದ್ರದವರಾಗಿರ್ಬೋದು, ಮಣ್ಣಿನ ಪರೀಕ್ಷೆಯನ್ನು ಮಾಡಿಕೊಳ್ಳಿ, ಅಲ್ಲಿ ಆ ಮಣ್ಣಿನ ಫಲವತ್ತತೆಯ ಪ್ರಮಾಣವನ್ನು ನೋಡಿಕೊಳ್ಳಿ, ಏನೇನು ಕೊರತೆ ಇದೆಯೋ ಅದನ್ನು ಸರಿಯಾಗಿ ಸಮ ಪ್ರಮಾಣದಲ್ಲಿ ಅದನ್ನ ಇದನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಯಾವುದಾದ್ರೂ ಪೋಷಕಾಂಶಗಳ ಕೊರತೆ ಇದ್ದರೆ ಆ ಪೋಷಕಾಂಶಗಳಿಂದ ಕೂಡಿರ್ತಕ್ಕಂಥ ಗೊಬ್ಬರಗಳನ್ನು ಕೊಡೋದಕ್ಕೆ ಶಿಫಾರಸುಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ನೀವು ನಿಮ್ಮ ಕೃಷಿ ಭೂಮಿಯ ಮಣ್ಣಿನ ಫಲವತ್ತತೆಯ ಪರೀಕ್ಷೆ ಮಾಡುವ ಪ್ರಯತ್ನ ಮಾಡಿದ್ದೀರಾ? ಹೌದು ಸರ್, ಪ್ರಯತ್ನ ಮಾಡಿದ್ದೀವಿ ಸರ. ಅದು ಸರ, ನಮ್ಮ ಭೂಮಿ ಏನಾಗುತ್ತಂತ ಸರ, ಈಗ ಸ್ವಲ್ಪ ಒಂದು 10 ಫುಟ ಅಲ್ಲಿ ಭೂಮಿ ಚೇಂಜ್ ಮಣ್ಣು ಬರ್ತದೆ ಸರ್. ಈ 10 ಫುಟ ಉದ್ದ ತಗೊಂಡ್ಮೇಲೆ ಮುಂದೆ 10 ಫುಟ್ ಹೋಗಿ ಅಲ್ಲಿ ಮಣ್ಣು ಪರೀಕ್ಷೆ ಮಾಡಿಸಿದ್ರೆ ಅದು ಬೇರೆ ಬರ್ತದೆ ಸರ್. ಹಾಗಾಗಿ 10 ಫುಟ್ 20 ಫುಟ್ಗೆ ಮಣ್ಣಿನ ಒಂದು ಗುಣಮಟ್ಟ ಅಥವಾ ಒಂದು ಅದರ ಒಂದು ಕ್ಯಾರೆಕ್ಟರ್ ಭಾಳ ಚೇಂಜ್ ಆಯ್ತು ಸರ್ ನಮ್ಮ ಮಣ್ಣು. ಹಾಗಾಗಿ ಅದು ಮಣ್ಣಿನ ಒಂದು ಪರೀಕ್ಷೆ ಮಾಡೋಕೆ ಅದರ ಫಲಿತಾಂಶನ ಸಿಗ್ತಾ ಇಲ್ಲ ಸರ್ ನಮ್ಗೆ ಜಾಸ್ತಿ. ಅಲ್ಲಲ್ಲ, ಅದನ್ನು ಮಣ್ಣನ್ನು ಸಂಗ್ರಹಿಸುವ ಮಾದರಿಗಳಿದ್ದಾವೆ, ಅದ್ರ ಪ್ರಕಾರವಾಗಿ ನೀವು ಸಂಗ್ರಹಿಸಬೇಕಲ್ವಾ? ಅಥವಾ ತಜ್ಞರನ್ನು ಕರೆಸಿ ಮಣ್ಣಿನ ಮಾದರಿ ಸಂಗ್ರಹಿಸುವ ವಿಧಾನಗಳನ್ನು ತಿಳಿದುಕೊಂಡು ಸಂಗ್ರಹಿಸಿಕೊಂಡಾಗ ಅದು ಸರಿಯಾಗಿ ಗೊತ್ತಾಗುತ್ತಲ್ವಾ? ಮಣ್ಣಿನ ಕಾರ್ಡ್ ಕೊಡ್ತಾರೆ ರೈತರಿಗೆ, ಮಣ್ಣಿನ ನಿಮ್ಮ ಭೂಮಿಯ ಮಣ್ಣನ್ನು ಪರೀಕ್ಷೆ ಮಾಡಿದ್ಮೇಲೆ ಆ ಮಣ್ಣಿಗೆ ಒಂದು ಕಾರ್ಡ್ ಕೊಡ್ತಾರೆ, ಮಣ್ಣು ಪರೀಕ್ಷೆದು ಒಂದು ಕಾರ್ಡ್ ಕೊಡ್ತಾರೆ. ಅಲ್ಲಿ ಏನೇನು ಮಾಡಬೇಕು, ಯಾವ್ಯಾವ ಬೆಳೆಗಳನ್ನು ಹಾಕಿದರೆ ಏನೆಲ್ಲ ಆ ಪೋಷಕಾಂಶಗಳ ಕೊರತೆ ಇದೆ, ಯಾವುದನ್ನು ನೀವು ಕೊಡಬೇಕು ಅನ್ನೋಂಥ ನಿರ್ದೇಶನಗಳನ್ನು ಸಲಹೆಗಳನ್ನೆಲ್ಲ ಕೊಟ್ಟಿರ್ತಾರೆ, ಅದನ್ನು ನೀವು ಪಡ್ಕೊಂಡ್ರೆ ಸೂಕ್ತವಾಗುತ್ತಲ್ವಾ? ಅದ ಸರ್, ನಾವು ಮಣ್ಣು ಪರೀಕ್ಷೆ ಕೊಟ್ಟಿವಿ ಸರ್, ಈ ಸಲ ಅದ್ರ ರಿಸಲ್ಟ್ ನೋಡ್ಕೊಂಡು ಸರ್ ಸರ್ ಈ ಸಲ ಅದ್ರಂತಾಗ ಹೋಗ್ಬೇಕು ಸರ್ ಈ ಸಲ ನಾವು. ಈಗ ನೀವು ಕಳೆದ ಎರಡು ಮೂರು ವರ್ಷಗಳಿಂದ ತೊಗರಿ ಬೆಳೆಯನ್ನೇ ಬೆಳೀತಾ ಇದ್ದೀರಿ, ಮುಂದೆ ಬೆಳೆ ಬದಲಾವಣೆ, ಬೆಳೆ ಪರಿವರ್ತನೆ ಇವುಗಳನ್ನೆಲ್ಲ ಮಾಡೋದಕ್ಕೆ ಮುಂದಾಗ್ತೀರಾ ಹೇಗೆ? ನೋಡ್ಬೇಕು ಸರ್, ಸ್ವಲ್ಪ ಕೂಲಿ ಆಳಿನ ಸಮಸ್ಯೆ ಕಡಿಮೆ ಆತಂದ್ರೆ ಸರ್ ಬೇರೆ ಬೆಳೆ ಬೆಳೆಯೋಕೆ ಪ್ರಯತ್ನ ಮಾಡ್ತೀವಿ ಸರ್. ಒಳ್ಳೆಯದು ಸೋಮಣ್ಣ ಗೋಣಾಳವರೇ, ನಮ್ಮ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ಭಾಗವಹಿಸಿ ತಮ್ಮ ಕೃಷಿಯ ಅನುಭವಗಳನ್ನೆಲ್ಲ ಹಂಚಿಕೊಂಡಿದ್ದೀರಿ, ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕೃಷಿ ಅನುಭವ ಕುರಿತು ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು ಚಿಲಕಮುಖಿ ಗ್ರಾಮದ ರೈತರಾದ ಶ್ರೀ ಸೋಮಣ್ಣ ಗೋನಾಳ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ರೈತ ಬಾಂಧವರೇ, ಈಗ ಕೇಳೋಣ ವಿವಿಧ ಕಲಾವಿದರ ಧ್ವನಿಯಲ್ಲಿರುವಂತಹ ಕೆಲವು ಕೃಷಿ ಗೀತೆಗಳನ್ನು. ನಮ್ಮ ನಮ್ಮೂರ್ಗೆರೆ ಸಮೃದ್ಧಿ ತಂದಾದ ನೀರಿ ಸೀಮಿಗೆರೆ ನಮ್ಮೂರ್ಗೆರೆ ಇದು ನಮ್ಮೂರ್ಗೆರೆ ನೀರು ಮುಂದಾದಲಿದು ನೂರಾರು ಎಕರೆ ನಮ್ಮೂರ್ಗೆರೆ ಇದು ನಮ್ಮೂರ್ಗೆರೆ ನೀರು ಮುಂದಾದಲಿದು ನೂರಾರು ಎಕರೆ ನೀರು ಮುಂದಾದಲಿದು ನೂರಾರು ಎಕರೆ ಮಲ್ಲಿಗೆ ಒಂದು ಮೋಹಕ ಕಳೆಯು ಕಳೆಯುತೈತಿ ಬೆಳೆಯ ಕಳೆಯು